ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ದೇಶದ ಅಭಿವೃದ್ಧಿಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುವ ಹಕ್ಕು ಹೆಣ್ಣು ಮಕ್ಕಳಿಗಿದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಸಮಾಜದ ಕರ್ತವ್ಯ. ಆದ್ದರಿಂದ ಹೆಣ್ಣು ಮಗುವನ್ನ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ. ಸಮಯ 6:51. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:52. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಮಣ್ಣಿನ ಮಗ, ಸಾವಯವ ಕೃಷಿ ಹಾಗೂ ನೀರಿನ ಸಂರಕ್ಷಣೆಯಲ್ಲಿ ಅನುಭವ ಕುರಿತು ಆಳಂದ ತಾಲೂಕಿನ ರುದ್ರವಾಡಿ ಗ್ರಾಮದ ಹಿರಿಯ ರೈತರಾದ ಆದಿನಾಥ್ ಹೀರಾ ಅವರೊಡನೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಕೊನೆಯಲ್ಲಿ ಹನುಮಂತರಾವ್ ಜಮಾದಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ ನಿತ್ಯ ಮೇಘ ಸಂದೇಶ ಮೂಡಿಬರುವುದು. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ.

ಇದು ಇಟ್ಟು ಎಲ್ಲ ಆ ಕಡೆ ನೀರ್ ನೋಡ್ ಬರಾದ್ರಿ ಅಂದಾಜ ನೋಡ್ ಬಂದಿ ಒಂದ್ ಎಂಟ್ ಹತ್ ಮೋಟರ್ದ ನೀರ್ ಬರಾವಂದ್ರ ಈ ಕಡೆ ನಾವ್ ವಡ್ಡಿ ಹಾಕದಕ ಅದು ಬರೋಣ ಅದು ಎಲ್ಲ ತಗ್ಗೆಲ್ಲ ತುಂಬಿ ಅದ್ರ ಮ್ಯಾಲಿಂದ ಒಂದ್ ಏಳೆಂಟ್ ನಳದ ಹೋಗದಕ ಇದು ಬಂದ್ ಆತೀವಿ ಸರ್ ನೀರ್ ಅವು ನಿಂತದ ನೀರ್ ಏನದ ಒಂದು ಎಂಟ ದಿವಸೀಗ ಬಾಯಾಗ ಹೋಗಿ ನೋಡತಕ ಎಲ್ಲಿದಲ್ಲೇ ತಡ ತಡ ತಡ ತಡ ತಡ ಕಡಿಗ್ ಚಾಲು ಮಾಡಿದ್ರಿ ಹಳ್ಳದ ನೀರ್ ಹೊಸರಲ್ಲಿ ಹೊಸರಲ್ಲಿ ಬರ್ತಿದ್ರಿ ಇದು ಒಂದ್ ಹೊಸ ಪ್ರಯೋಗ ಮಾಡ್ದಂಗ ಆತದಲ್ಲ ಇದು ಯಾವಾಗ ಮಾಡಿದ್ದು ನೀವು ನಾವು ಇದು ಮಾಡಿದ್ದು 78 84 ತನಕ ಸರ್ ಅಲ್ಲಿ ತನಕ ಈಗ ಈ ಹಳ್ಳಗಳಿಗೆ ನಿಲ್ಸೋದ್ ಕೆಲಸ ಮಾಡಿದ್ರಿ ನಿಲ್ಲದ ಕೆಲಸ ಅವಾಗೆ ಮಾಡ್ತಿದ್ರಿ ನಾವು ನೀರ್ ನಿಂದ್ರಿಸ್ಬೇಕನ್ನೋದು ಬಹಳ ಆಯ್ತು ಅವಾಗ 78 ಒಂದ್ ಬೋರ್ ಹೊಡೆದೇವ್ರಿ 360 ಫೀಟ್ ಹೊಡೆದ್ರೆ ನಿಕ್ಕ ಹೊಟ್ಟೆ ಹಾರ್ತಿತ್ರಿ ನಂತರ ಏನದ ಒಂದ್ ಇಂಚ ದೀಡ್ ಇಂಚ ನೀರ್ ಬಿತ್ತು ಇಟ್ಟಕ್ಕೆ ನೀರ್ ಕುಡಿಸಿ ಇಲ್ಲಿ ಪೈಪ್ ಲೈನ್ ಮಾಡಿ ಒಯ್ದ್ ಬಾಯಾಗ ಎಲ್ಲಿ ಹಾಕದ ಆತದ ಇಲ್ಲಿ ಕರೆಂಟ್ ತಗೊಂಬೋದ ಬಹಳ ಕಷ್ಟ ಆತದ ಇಷ್ಟೆಲ್ಲ ಒಳ್ಳೆ ಎಂಟ ಹತ್ತು ಕಂಬಗಳು ಹಾಕಿ ಅದಕ್ ಮೋಟರ್ ಕೂಡಿಸಿ ಯಾರದು ತ್ರಾಸ ತಗೊಂಬರು ಅಂದಿ ಸುಮ್ ಹಿಂಗೆ ಮಾಡ್ಕೋತ ಹೋದಾಗ ಅಲ್ಲಿಂದ ಮುಂದೆ ಏನದ ನಾಲಾಗೊಳಿಗೆ ಏನದ ಅದು ಚೆಕ್ಡ್ಯಾಮ್ ಟೈಪ್ ದಲ್ಲಿದಲ್ಲೇ ಕಲ್ಲುಗಳು ಹಾಕೊಂಡಿ ಅದಕ್ಕೆ ಇವು ತಟ್ ಸುತ್ತದು ಒಟ್ಟ ನೀರ್ ಹೋಗೋದಕ್ಕ ನಿಂದ್ರಸದು ನಿಂತ ನೀರ್ ಭೂಮಿಗೆ ಹಿಂಗುಸಳ್ರಿ ಹಿಂಗುಸಿದ್ರೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದ ಅನ್ಕೋತ ಅದೇ ಪ್ರಯೋಗ ಮಾಡಿದ್ವಿ ಮುಂದೆ ಗವರ್ಮೆಂಟ್ ಏನ್ ಮಾಡ್ತು ಇವೆಲ್ಲ ನಾಲಾಗೊಳಿಗೆ ಚಕಡೆ ಮಾಡ್ಸರ್ ಅದು ಒಂದ್ ಎರಡ್ ಚಕಡೆ ಮಾಡಿದ್ರು ನಂಬಲ್ಲಿ ಬಿ ಬರೀ ಇವ್ರು ಇಟ್ಟೆ ಮಾಡಿದ್ರಲ್ಲಪ್ಪ ಇಟ್ಟೆ ಮಾಡಿ ಬಿಟ್ಟು ಹೋದ್ರು ಇದು ನೀರ್ ಹೆಂಗ್ ನಿಂದಿರ್ತದ 3 ಫೀಟ್ ನಿಂದಿರ್ತದ ನೀರ ಇದು ನಾವೇನದ ಆಳ ಮನುಷ್ಯರಿಗೆ ಹಚ್ಚಿ ಅವು ಗುಂಡಾಗಳು ಹಾಕಿಸ್ತಿದ್ದೆ ಸರ್ ಗುಂಡಾಗಳು ಹಾಕಿ ಆ ಕಡೆ ಮಣ್ಣು ಹೊಡೆಯೋದು ಈ ಕಡೆ ಮಣ್ಣು ಹೊಡೆಯೋದು ಅದು ಏನದ ಒಂದ್ ಟಂಕಿ ಜಾಸ್ತಿ ಮಾಡಿದೇವ್ರಿ ಜಾಸ್ತಿ ಮಾಡ್ದ ಇನ್ನೊಂದ್ ಸ್ವಲ್ಪ ನೀರ್ ಹೆಚ್ಚೇ ನಿಂದಿರ್ತಿತ್ತಲ್ರಿ ನೀವು ಅದೇನ ನಾಲ ಇರ್ತದಲ್ರಿ ಆ ನಾಲ್ದಾಗೆ ಗುಂಡಾಗಳು ಹೊಡೆಯ ಸರ್ ಮನುಷ್ಯರಿಗೆ ಹಚ್ಚಿ ಆ ಕಡೆ ಈ ಕಡೆ ಹಾಕಿ ತೆಗ್ಗೆ ಎಷ್ಟು ಮಾಡ್ತಿದ್ರಿ ಅದು ತೆಗ್ಗ ಒಂದ್ 3 ಫೀಟ್ ಮಾಡಿದೇವ್ ಸರ್ 3 ಫೀಟ್ ಒಂದ್ 100 ಫೀಟ್ ಉದ್ದ ಮಾಡ್ತಿದ್ದೆವು ಎರಡಕ್ಕ ಮಾಡ್ಕೋತ ಮಾಡ್ಕೋತ ಮುಂದೇನದ JCB ಚಾಲು ಅದಲ್ರಿ JCB ಚಾಲು ಆದ ಬಳಿಕ ಟ್ರಾಕ್ಟರ್ ಗೊಳಿಲಿ ಅವಕ್ಕೇನದ ಮತ್ತ ಒಂದ್ 5 ಫೀಟ್ 8 ಫೀಟ್ ಗುಮ್ ಮಾಡಿದೇವ್ರಿ ಮಾಡದಾಗ ಇನ್ನೂ ಹೆಚ್ಚು ನೀರ್ ನಿಂತು ಅಂದ್ರ ಅಂತರ್ಜಲ ಮಟ್ಟ ಹೆಚ್ಚಾಗ್ಬೇಕಾಯ್ತಂದ್ರ ನಾವು ಏನದ ಹೊಲ್ದಾಗ ಕೃಷಿ ಹೊಂಡ ನಮ್ದು ಬಂದರಿಗೊಳದಾಗ ಗುಂಡಾಗಳು ಮಾಡಿ ಒಂದ್ ಮಳ ಬಿಡೋದು ಮತ್ತೊಂದ್ ಗುಂಡ ಹಾಕೋದು ಈ ನಮ್ಮನ ಮಾಡ್ತಿದ್ದೆವು ನೀರ್ ನಿಂದಿರ್ತಿತ್ತು ಎಲ್ಲಿ ಬಾಯಿಗಳವ ಆ ಬಾಯಿಗಳಿದ್ದಲ್ಲಿ ಕೃಷಿ ಹೊಂಡಗಳು ಸರ್ಕಾರಿ ಕೃಷಿ ಹೊಂಡ ಬಿಡುಗಡೆ ಮಾಡ್ಬೇಕಾದ್ರೆ ನಾನು ಗುಲ್ಬರ್ಗ ಜಿಲ್ಲಾಗ ಬಂದು ಜಲಾನಯನದ ಆಫೀಸರ್ ಇದ್ರು ಸರ್ ಅವರಿಗೆ ನಾ ಈ ನಡ ಮಾಡಿ ಸರ್ ಈ ನಮ್ನ ನೀರ್ ಹೋಗ್ಯಾವ ಅದಕ್ಕೆ ನೀವೇನದ ನಮ್ಮೂರ ಕೃಷಿ ಹೊಂಡ ಗ್ರಾಮ ಅಂತ ಹೇಳಿ ನೀವು ಆಯ್ಕೆ ಮಾಡ್ಕೋಬೇಕು ಅಂದ ಬಳಿಕ ಅವ್ರು ಬಂದು ನಾನು ಬಲ್ಲಿ ಎಲ್ಲಾ ನೋಡಿದ್ರು ಸರ್ ಮಾಡಿದ್ದು ಅದ್ರದಿಂದ ಅವೆಲ್ಲ ದೊಡ್ಡ ಬಾಯಾದಾಗ ಭುಯಾರ್ ಹೊಡೆದಿದ್ದೇವ್ರಿ ಭುಯಾರ್ ಹೊಡೆದ್ರೆ ಅದು ತಟ ತಟ ಹೆಚ್ಚು ನೀರ್ ಬೀಳ್ತದ ನೀರ್ ಜಕ್ಕೋತದ ಅಂತ ಹೇಳಿ ಮಾಡಿ ಅದು ಮಾಡ್ಕೋತ ಮಾಡ್ಕೋತ ಮಾಡ್ಕೋತ ಏನದ ಮುಂದೆ ಗವರ್ಮೆಂಟ್ ಏನದ ನಮ್ಗೆ ಕೃಷಿ ಹೊಂಡಗಳು ಕೊಡ್ತು ಅಲ್ಲಿಂದ ನಾವೇನ್ ಮಾಡಿದೆವು ಗವರ್ಮೆಂಟ್ ಕೈಲಿ ಒಂದ್ 2 ಎಕರೆ ನೀರ್ ನಿಂದಿರ್ಸೋದು ಒಂದು ಗೋಕಾಟ ಅಂತ ಹೇಳಿ ಮಾಡಿದೆವು ಸರ್ 125,000 ರೂಪಾಯಿ ಸಂಕ್ಷನ್ ಇತ್ತು ಅದ್ರಾಗ ನೀರ್ ನಿಂತ ಬಳಿಕ ಎಲ್ಲಾ ಬಾವಿ ಬೋರ್ಗಳಿಗೆ ಇನ್ನೊಂದ್ ಸ್ವಲ್ಪ ನೀರ್ ಹೆಚ್ಚಾಯ್ತ್ರಿ ಆದ ಬಳಿಕ ಮತ್ತ ಮುಂದ ನಾವೇನ್ ತಿಳಿ ನಡೆಸಿದೆವು ಇದ್ರೊಳಗಿಂದ ಏನದ ಒಂಚರ ಮಾಂಜರಿ ಮುರ್ಮ ಮತ್ತ ಇದು ಮಣ್ಣು ಬಂದ್ ನಿಂತದ್ದು ಇದು ಒಂದ್ 2000 ಟ್ರಿಪ್ ನಮ್ದೆಲ್ಲ ಸ್ವಲ್ಪ ಕಲ್ ಜಮೀನ್ ಇತ್ತು ಅದಕ್ಕೆ ಒಯ್ದ ಹಾಕೊಂಡೇವಂದ್ರ ನೀರ್ ನಿಂದ್ರಸಕ್ಕ ದೊಡ್ಡದೊಂದು ಹೊಂಡ ಆಯ್ತು ಮತ್ತ ಇದು ಒಳ್ಳೆ ಮಣ್ಣು ಒಯ್ದಿ ನಾವು ಕರಡಿ ಹಾಕಿದೀವಿ ಅಂದ್ರೆ ನಮ್ದು ಕರಡಿ ಅದ್ವಿ ಒಳ್ಳೇದಾಯ್ತು ಭೂಮಿ ಅಂತ ಹೇಳಿ ಇದ್ರದ್ದು ಮಣ್ಣು ಒಯ್ದ ಹಾಕದ ಬಳಿಕ ಮುಂದೇನದ ಇವು ಬೋರ್ಗಳು ಬಾವಿಗಳು ಇವೆಲ್ಲ ಹೊಟ್ಟ ಹರಿವ್ರಿ ಬೋರ್ವೆಲ್ಗಳಿಗೆಲ್ಲ ಈ ತರ ನಾವು ಬಾವಿಯೊಳಗ ಕೃಷಿ ಹೊಂಡದಾಗ ನೀರ್ ನಿಂದಿಸಿದಾಗ ಬೋರ್ವೆಲ್ಗಳು ತಾಂತಾನೆ ಉಕ್ಕಿ ಬೀಳಕ್ ಚಾಲು ನಾವಂದೇವು ಹೊಟ್ಟ ಹಾರೋದು ಬೋರ್ವೆಲ್ಗಳಿಗೆ ನೀರ್ ಉಕ್ಕಿ ಬೀಳುತ್ತಲ್ಲಪ್ಪ ಈ ತರ ಮಾಡ್ರದಾಗ ಅದ್ಭುತ ಆಯ್ತ್ರಿ ಇದು ನಮ್ಮದು ದೂರದರ್ಶನದವರು ನಮ್ ಬೆಣಗಿ ಸಾಹೇಬ್ರೆಲ್ಲ ಇದು ಮಾಡಿದ್ರಿ ಅವ್ರಿಗೆ ಅಗ್ರಿಕಲ್ಚರ್ ಆಫೀಸ್ದವ್ರು JD ಅವರು ಅವರೆಲ್ಲ ಮಾಡಿ ನಿಮ್ಮ ಆಕಾಶವಾಣಿಗ ನನಗೇನದ ಇಲ್ಲಿ ಕರೆಸಿ ನೀವು ಇದ್ರೊಳಗೆ ಹೇಳಬೇಕು ಮತ್ತ ದೂರದರ್ಶನದವ್ರಿಗೆ ಹೊಲಕ್ಕೆ ತರಿಸ್ದ್ರಿ ಹೊಲಕ್ ತರಿಸಿ ಅವರೆಲ್ಲ ನೋಡಕ್ ಬಂದ್ರು ಅವಾಗರೆ ಮಳೆಗಾಲ ಎಲ್ಲ ನೀರ್ ಹೋಗಿತ್ರಿ ಅದು ನಮ್ಮ ಹೊಲಕ್ಕ ಹೊಂಟ್ರ ಅಂದ್ರೆ ತಾಂತಾನೆ ಆಟೋಮೆಟಿಕ್ ನಿಸರ್ಗ ಮಳಿ ಹೊಡಿತ ಸರ್. ಮಳಿ ಹೊಡೆದಿ ನಾಲ್ಕು ಗಂಟೆ ಎರಡು ಮೋಟರ್ ಅಷ್ಟು ನೀರು ನಾನೇನ್ ಮಾಡಿದ ಬಾವಿಗಳಿಗೆ ನೀರು ತಂಡದು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಂದಂಗ ದೇವ್ರ ಸಾಕ್ಷಾತ್ ಮಳಿ ಹೊಡೆದಿ ಆ ನಡ ನಾಲ್ಕು ಗಂಟೆ ಕರಡೆ ನೀರ್ ಬಂದಿ ಆ ಬಾವಿಯೊಳಗೆ ನೀರ್ ಬೀಳಕ್ ಚಾಲು ಆಯ್ತು ಸರ್. ಅದೇ ನಮ್ ದೂರದರ್ಶನದವರು ಶೂಟಿಂಗ್ ಮಾಡಿದ್ರು, ಶೂಟಿಂಗ್ ಮಾಡ್ಕೊಂಡ್ರು ಸರ್. ಆಯ್ತು ಸುತ್ತಿನ ಬಾವಿಗಳಿಗೆಲ್ಲ ಹೋದ್ರು ನನ್ನ ಬಾವಿಯೊಳಗೆ ಅದು ಮಳಿ ನೀರ್ ತುಂಬಿಕೊಂಡ್ರ ಡೈಲಿ ನಾಲ್ಕು ಫೀಟ್ ಐದು ಫೀಟ್ ನೀರ್ ಇಳಿಕ್ ಚಾಲು ಮಾಡ್ತಾರ. ನಾಂದ ಇದು ನೀರ್ ಬಂದಿದ್ರ ಒಳಗ್ ಬಿದ್ದು ನೀರ್ ಇಳಿಕೆ ಚಾಲು ಮಾಡ್ದು, ಇವ್ ನೀರ್ ಎಕಾಡ್ ನಡ್ದು ನಾವ್ ಸುತ್ತಿನ ಬಾವಿಗಳಿಗೆ ಅದೆಲ್ಲ ಜಗ್ಗು ಚಾಲು ಮಾಡ್ತಾವ ನಾವು ಬೋರ್ಗಳಿಗ. ಒಂದ್ ಐದಾರು ದಿವಸ ಆಗಿ ಆ ಬಾವಿಗಳಿಗೆ ಹೋಗಿ ನೋಡ್ತೀನಿ ಸರ್, ಅಲ್ಲಿ ಸಣ್ಣ ನೀರ್ ಬೀಳಕ್ ಚಾಲು ಆಗ್ತೀವಿ ಆ ಬಾವಿಗಳಿಗೆ. ಅಂದ್ರ ಅವು ಬಾವಿಗಳು ನಾಲ್ಕನೂರು ಫೀಟ್ ಮುನ್ನೂರು ಫೀಟ್ ಆರ್ನೂರು ಫೀಟ್ ಒಂದ್ ಸಾವಿರ ಫೀಟ್ ಅಷ್ಟು ದೂರ ಇದ್ದು ರೀ. ಎರಡ್ ಮೂರು ಸಲ ತುಂಬತಂದ್ರ ಅವು ದೂರಿನ ಬಾವಿಗಳಿಗೆ ನೀರ್ ಹೋತಿದ್ರು, ನೀರ್ ಬರ್ತಿತ್ತು. ಒಂದ್ ಸಲ ಎರಡ್ ಸಲ ತುಂಬಿದ್ರು ಇಲ್ಲೇ ಸಮೀಪೆ ಆಯ್ತು ಬೋರ್ ಚಾಲು ಮಾಡಿದ್ರು ಇವು ಫುಲ್ ನೀರ್ ಹೊರೆ ಹೊಟ್ಟ ಹಾರದು ಬೋರ್ವೆಲ್ಗಳಿಗೆ. ಅಲ್ಲಿಂದ ಒಂದ್ ಐದ್ನೂರು ಮಿಲಿಮೀಟರ್ ಮಳಿ ಬತ್ತಂದ್ರ ನಮ್ ಬೋರ್ವೆಲ್ಗಳಿಗೆ ನೀರ್ ಆತಾವ. ಮತ್ತ ಆರ್ನೂರು ಮಿಲಿಮೀಟರ್ ಮಳಿ ಬತ್ತಂದ್ರ ಬಾವಿಗಳಿಗೆಲ್ಲ ನೀರ್ ಹೆಚ್ಚಾತವ ಅನ್ನಂತ ಅದ್ರ ತಿಳುವಳಿಕೆ ಆಟೋಮೆಟಿಕ್ ಬರ್ತೀನಿ. ಅನುಭವ ಐತ್ರಿ, ಇಪ್ಪತ್ತು ರೂಪಾಯಿ ಲೀಟರ್ ನೀರ್ ಮಾರುಗತದ. ಈ ನಿಸರ್ಗ ಪುಕ್ಕಾಟ್ ಕೊಡ್ತದ ನೀರ್ ಅಂದ್ರೆ ನಾವು ನೋಡ್ಕೋತ ಹಳ್ಳ ತುಂಬ ನಡೀತದ್ರ ಎಂತ ಹಳ್ಳ ತುಂಬ ನಡೀತಲ್ಲ ಅನ್ಕೋತ ಎಲ್ಲರೂ ನೋಡಕ್ ಹೋತೇವ್ ಸರ್ ನಾವ್ ಹಳ್ಳಕ. ನಮ್ಗನ್ನಿಸ್ತು ಇದು ನೀರ್ ರೈತನ ಸಂಪತ್ತು. ನೀರ್ ನಾವು ಬಿಟ್ಟು ಬೆಳಿ ಒಣಗಿಸ್ಕೋತೇವಲ್ಪ ನಮ್ದು ಎಷ್ಟು ಹುಚ್ಚತನ ಅದ. ಇದು ನೀರ್ ಹಿಡ್ಕೊಂಡಿ ಇಟ್ಕೊಂಡೇವ್ ನಾವು, ನಮ್ಗ ಬ್ಯಾಂಕಿನಾಗ ಡಿಪಾಸಿಟ್ ಇಟ್ಟಂಗ ಆಗ್ತದಲ್ಲ ರೊಕ್ಕ, ಅದಕ್ಕೆ ಇದು ನೀರ್ ಹಿಡಿದು ಇಟ್ಕೊಮಾರಿ ಮುಂದ ಮಳಿ ಹೋದಾಗ ಇದೇ ನಾವು ಉಪಯೋಗ ತೋಕೋತ ಅಂತರ್ಜಲ ಮಟ್ಟ ಹೆಚ್ಚು ಮಾಡ್ಕೋತ ಹೋದ್ರ ನಮ್ ತೊಂಬತ್ತು ಎಕರೆ ಪೂರಾ ನೀರಾವರಿ ಅದ ಸರ್. ನಾವು ಹದಿನಾರು ಹದಿನೆಂಟು ಬೋರ್ ಹೊಡೆದಿದೇವ್ರಿ, ಎಲ್ಲಾ ಹೊಟ್ಟೆ ಹಾರ್ತೀವ್ರಿ ಬೋರ್ಗಳೆಲ್ಲ. ಮುಂದೇನದ ಇಂಥವ್ ಕೃಷಿ ಹೊಂಡ ಮಾಡ್ಕೋತ ನಾವು ನೀರ್ ಕಾಣದೇವು. ಅಲ್ಲಿಂದ ಎಲ್ಲಾ ಬೆಳಿಗಳು ಏನದ ಒಂದೊಂದ್ ಸಲ ಎರಡೆರಡ್ ಸಲ ನೀರ್ ಹೊಡೆದೇವು. ಮಳಿ ಬರಲ್ದ್ರ ಬಿ ನಮ್ ಹೊಲಗಳೆಲ್ಲ ಬೆಳಿ ಬೆಳಿತೇವ್ ಸರ್. ಯಾಕಂದ್ರ ನಮ್ಗ ಅಂತರ್ಜಲ ಮಟ್ಟನೆ ಹೆಚ್ಚ, ಬಾವಿಗ ಬೋರ್ವೆಲ್ಗಳಿಗೆ ನೀರ. ಹಿಂಗಾಗ್ರದಾಗ ನಾವು ಬೆಳಿ ಉಣಸರ್ದಾಗ ಎರಡ್ ಪಟ್ಟ ಮಾಲ್ ಹೆಚ್ಚಾಗದು, ಮತ್ತ ಮಾರ್ಕೆಟ್ ದಾಗ ಒಯ್ದ್ರ ಕ್ವಾಲಿಟಿ ಚಂದ. ಮಾಲಿಗ್ ನೋಡೋಣ ಇದಕ್ಕ ಒಂದ್ ಕ್ವಿಂಟಾಲ್ದಿಂದ ಎರಡ್ ನೂರ್ ರೂಪಾಯಿ ಹೆಚ್ಚಿಗ, ಹಂಗ ಹೆಚ್ಚಿಗೆ ಮಾಡಿ ತೋತಿರು. ಅದಕ್ಕ ಮುಂದ ಬರ್ಕೋತ ಏನದ ಹಿಂಗ ಅಂತರ್ಜಲ ಮಟ್ಟ ಹೆಚ್ಚ ಮಾಡ್ಕೋತ ನಮ್ಮಲ್ಲಿ ಎಲ್ಲ ನುಗ್ಗಿ ಗಿಡಗಳು ಹೆಚ್ಚು ಮಾಡಿದೇವ್ರಿ. ನಿಂಬಿ ಗಿಡ ನಮ್ ತಂದೆಯವ್ರು ಮಾಡಿದ್ರು, ನಾವು ಮಾಡಿದೆವು. ಮುಂದ ಏನದ ಅವು ನಾಯಿಗಳು ಎಲ್ಲರೇ ಸತ್ತು ಹೊಲದಾಗ ಹಾದಿಗೊಂಟ ಆಯ್ತು, ಇಲಿಗಳು ಸತ್ತು ಅಂದ್ರ ಅವ್ ಎಲ್ಲ ತರಣ ಆ ನಿಂಬಿ ಗಿಡದ ಬಡ್ಡಿ ಬಿಟ್ಟು ಒಂದ್ ಎರಡು ಮಳ ದೂರ್ ಸರ್, ಒಂದ್ ಗಾರಿ ಕೆದರಣ ಆ ಗಾರಿಯಾಗೆ ಉಳ್ತಿದ್ದೇವ್. ಎಲ್ಲಿ ಬಿ ಅವಕ್ ಬಿಡ್ತಿದಿಲ್ರಿ. ಇವ್ ದನಗಳು ಬಿ ಸತ್ತು ಅಂದ್ರ ಅವಕ್ ಬಿ ಒಯ್ದೈದಿ ದೊಡ್ಡ ಮಾಯಿನ ಗಿಡ ತಳ ಹುಳಾವ್. ಮತ್ ಅವಾಗ ಮಾಯಿನ ಗಿಡಕ್ಕೆ ನಾವು ನಿಂಬಿ ಗಿಡಕ್ಕೆ ಹ್ಯಾಂಗ ಮಾಡ್ತೀವಿ ಅಂದ್ರ ಬಡ್ಡೆಗೆ ಮಡಿ ಮಾಡ್ತಿದಿಲ್ ಸರ್. ಮಧ್ಯಾಹ್ನದಾಗ ಏನ್ ಹನ್ನೆರಡು ಗಂಟೆ ಆತದ, ಹನ್ನೆರಡು ಗಂಟೆ ಆದ ಬಳಿಕ ಏನ್ ನೆಳ ಬೀಳ್ತದ, ಆ ನೆಳ್ಳಿಗೆ ಏನದ ಕಾಲಿಲಿ ಒಂದ್ ಗೆರಿ ಹೊಡಿತಿದ್ರಿ ಸರ್. ಹೊಡೆದ ಬಳಕ ಆ ಗೆರಿದಿಂದ ಒಂದ್ ಮಳ ದೂರ್ ಇನ್ನೊಂದ್ ಗೆರಿ ಹೊಡಿಯದ್ರಿ. ಹೊಡೆದ ಅದಕ್ಕೆ ಏನದ ಒಂದ್ ಫೀಟ ಅರ್ಧ ಫೀಟ ಆ ನಡ ತಗ್ ಮಾಡ ಸರ್. ತಗ್ ಮಾಡಿ ತಿಪ್ಪಿಕ್ ಹತ ಆ ಗಾರಿ ಒಳಗ್ ಹಾಕಿ ನಾವು ನೀರ್ ಅಲ್ಲಿ ಬಿಡ್ತಿದೇವ್ ಸರ್. ಅಲ್ಲಿ ಬಿಟ್ಟ ಬಳಕ ಅಲ್ಲಿ ಬಿ ಕೆದ್ರದ್ರ ಸಣ್ಣ ಬೇರ್ಗಳು ಸಿಗ್ತೀವಿ ಸರ್. ಆ ನಡ ಕೃಷ್ಣ ಭೈರೇಗೌಡರು ಏನ್ ಮಾಡಿದ್ರು ಸರ್, ಭಾರತ್ ದರ್ಶನ್ ಅಂತ ಹೇಳಿ ಅವ್ರೇನದ ಒಂದು ಇದು ತೆಗೆದ್ರಿ ರೈತರ ಇದರದಿಂದ. ನಾವು ಆ ಇದಕ್ ಬಿ ಹೋದೇವ್ ಸರ್ ಮೂವತ್ ಮೂರು ದಿವಸ. ಒಂದ್ ಹನ್ನೆರಡು ರಾಜ್ಯಗಳಿಗ ಇದು ಅಗ್ರಿಕಲ್ಚರ್ ವಿತ್ ತೋಟಗಾರಿಕೆ ಇಲಾಖೆಗಳು, ಮೀನುಗಾರಿಕೆ, ಪಶು ಸಂಗೋಪನೆ ಇಂತಾವೆಲ್ಲ ತೋರಿಸ್ತೀರ್ ಸರ್ ಅದರೊಳಗ. ನಂತರ ಕರ್ನಾಟಕ ದರ್ಶನ ಇತ್ತು. ನಮ್ ತಂದೆಯವರಿಲ್ಲ, ನೀವೆಲ್ಲ ನೋಡ್ಬರ್ಬೇಕು, ನೋಡ್ ಬಂದ್ರ ನಿಮ್ಗೆ ಹೆಚ್ಚಿನ ಜ್ಞಾನ ಆತದ. ನಂದಿ ಇವಕ್ಕೆಲ್ಲ ಕಳಿಸಿದ್ರು. ಅಲ್ಲಿಂದ ಬಂದಾರಿಗಳಿಗೆಲ್ಲ ಸಾಗವಾನಿ ಹಚ್ಚ ಸರ್ ಗಿಡಗಳೆಲ್ಲ ಸಾಗವಾನಿ. ನಮ್ ಶಿವಬಬುಲ ಯಾವಾಗ ದುಷ್ಕಾಲ ಬೀಳ್ತದ ಆ ಹೇಳಿ ಏನದ ಇವ್ ನೀವು ಗಿಡ ಮಾರ್ಕೊಂಬೋದು ಅಯ್ಯಾ ತಕ ಇದು ಹಂಗೆ ಡಿಪಾಸಿಟ್ ಹಂಗೆ. ಎರಡ್ ಸಾವಿರದ ಹದಿನೈದರದಾಗ ಬರಗಾಲ ಇತ್ತು ಸರ್, ಒಟ್ಟು ಮಳಿನೇ ಬರ್ಲಿಲ್ಲ. ಆ ಎಳೆ ಏನದ ನಾವೇನ್ ಮಾಡಿದೀವಿ, ಸಾಗವಾನಿಗಳೆಲ್ಲ ಕರೆಡಿದಾಗ ಏನದ ಒಂದ್ ಏಳೆಂಟು ಗಿಡಗಳು ಇದ್ವು, ಒಂದಿಷ್ಟಿಟ್ಟು ಬಡ್ಡಿ ಆಗಿವು. ಅವ ಅರವತ್ ಸಾವಿರ ಬೇಡಿದ್ರಿ. ಕೊರೋನಾ ಬತ್ರಿ, ಈ ಕೊರೋನಾ ಬಂದ್ರಿ ಈಗೆಲ್ಲ ಏನು ಶೆಲ್ ಆಗಲ್ಲ. ಅದಕ್ಕೆ ಒಂದ್ ಹತ್ತು ಸಾವಿರ ಕಡಿಮೆ ಮಾಡೋಣ, ಒಂದ್ ನಲವತ್ ಸಾವಿರ ರೂಪಾಯಿಗೆ ಎಲ್ಲಾ ಗಿಡಗಳು ಅವ್ರಿಗೆ ಏನದ ಮಾರ್ಬಿಟ್ಟೇವ್ರಿ. ಮತ್ ಆ ಕಡೆ ಮ್ಯಾಲ ಏನದ ನೀಲ್ ಗಿಡಗಳು ಇದ್ವು, ಅವೆಲ್ಲ ದೊಡ್ಡ ದೊಡ್ಡ ಬಡ್ಡಿಗಳು, ಅವು ಒಂದ್ ಇಪ್ಪತ್ ಸಾವಿರ. ಇವೆಲ್ಲ ಸಂಗ್ರಹಣ ಮಾಡಿ ಮುಂದೆ ಏನದ ಈಗ ಲೇಬರ್ದ ಬಹಳ ಕೊರತೆ ಐತಿ ಸರ್. ಕೊರತೆ ಆಗೋಣ ಒಂದ್ 16 ಎಕರೆ ಕಾಶಿ ಬಾರಿಕಾಯಿ ಮತ್ ಇದು ಅಂಗೂರ ಇವೆಲ್ಲ ಚೆಕ್ ಎಲ್ಲ ಅದ್ರದ ಬಂದದ ರೊಕ್ಕಿನಾಗ ಇವರಿಗೆ ಗೊತ್ತಾಕೊಟ್ಟಿ ಅವೆಲ್ಲ ಅಂಗೂರ ಮತ್ತ ಬಾರಿ ಗಿಡಗಳೆಲ್ಲ ತೆಗೆದ್ ಬಿಟ್ಟೆವ್ ಸರ್. ಮುಂದ್ ನಾನೇ ಏನ್ ಮಾಡಿದೆವು, ಇವು ಡ್ರಿಪ್ ಮಾಡ್ಬೇಕಲ್ಲಪ್ಪ ಕರಡ್ಯಾಗ, ಕರಡ್ಯಾಗ ಯಾಕೆ ಮಾಡ್ಬೇಕು, ಬಂದರಿಗೆ ಮಾಡಿದ್ರು ಒಳ್ಳೇದಾಗ್ತದಲ್ಲ, ಇಲ್ಲಿ ಬಿ ಲಾಭ ಬರ್ತದ, ಅಲ್ಲಿ ನಾವು ಗೊಬ್ಬರ ಬಿ ಹಾಕದತ್ತಲ್ಲ, ಆಯ್ತು ಹಸಿ ಬಿ ಹೆಚ್ಚು ಹಿಡ್ಕೋತದ, ಅರಣಿ ಇರ್ತದ, ಇವ್ ತೆಗ್ಗಿನಾಗ ನಾವು ನೀರ್ ಬಿಟ್ಟೇವಂದ್ರ ಅವು ಬೇರ್ಗಳು ಕೆರೆಯಕ್ ಬರ್ತಾವ, ದೂರ ಬೇರ್ ಬರ್ತಾವ, ಇದಕ್ಕೆ ನೀರ್ ಬಿಟ್ರ ತಾನೇ ಅದಕ್ಕೆ ನೀರ್ ಬಿಟ್ಟಂಗೆ ಆತದ ಗಿಡಕ್ಕೆ ಅಂದಿ ಆ ಪ್ರಯೋಗ ಮಾಡ್ಕೋತ ಏನದ ನಾ 2015 ಒಟ್ ಡ್ರಿಪ್ ಮಾಡೋದಿಲ್ಲ, ಬಂದರಿಗೆ ಕೆದರದು ವರ್ಷಿಗೆ ಹತ್ತದ ಗಿಡಗಳು ಮಾಡ್ಕೋತ ಹೋಗದ ಮಾಡಿ ಏನದ ಬಾಯಂದೆ ನೀರ್ ಹಾಕದ ಅವ್ರು ಅದು ಏನ್ ಮಾಡಿದ್ರಿ 5 ದಿವಸ ವಾಮ್ ಒಂದೊಂದ್ ಗಿಡಕ್ಕೆ ಏನದ 4 ಕೊಡ 5 ಕೊಡ 3 ಕೊಡ ಆ ಗಿಡದ ಏನದ ನೋಡ್ಕೊಂಡಿ ಅದಕ್ಕೆ ಏನದ ನೀರ್ ಕೊಡಲೇ ಒಯ್ದೆ ಹತ್ತೇ ಹಾಕದ್ರಿ ಒಟ್ಟ ಹಂಗೇನ್ ಮಾಡಿದೇವ್ ಮುಂದೆ ಇದಕ್ಕ ನಾವು ಪುನಃ ಕೃಷಿ ಮಾಡಕ್ ಹೋದಾಗ ಅಲ್ಲಿ ನೀವು ಇಷ್ಟೇ ದಿನದಾಗೆ ನಿಮ್ಗ ಫಲ ಕೊಡ್ತದ ಅಂದ ಬಳಕ ಅಲ್ಲಿ ಏನದ ಜಾಮದ ಕೈ ತಂದ ಹಚ್ಚಿದೆವು ಮತ್ ಇದು ನುಗ್ಗಿ ಬೀಜ ತಂದೆವು ನಮ್ ಬಾಗಲಕೋಟ್ ಇದಕ್ಕೆ ಹೋಗಿ ಅವ್ ನುಗ್ಗಿ ಸಸಿಗಳು ಮಾಡ್ಕೊಂಡು ಅವು ಹಚ್ಚಿದೆವು ಮತ್ ಏನದ ಈ ಚಿತಾಪುಳ ಕೈರಿ ಇವ್ ಏನದ ಇವು ಹೈಬ್ರಿಡ್ ಹಚ್ಚೋದಿಲ್ಲ ನಮ್ ಬಬ್ಲೇಶ್ವರಕ್ಕ ಅಲ್ಲಿ ಫಾರೆಸ್ಟ್ ದಿಂದೇ ಕೊಡ್ತಿರ್ ಸರ್ ನಮ್ದೊಂದ್ ಪಾಣಿ ಕೊಡೋಣ ಒಂದ್ 50 ಗಿಡಗಳು ಕೊಡ್ತಿರು ಎರಡನೇ ವರ್ಷಿಗ ಜಾಮದ ಕೈನೇ ಚಾಲು ಅದ ಸರ್ ನಮ್ದು ಲಕ್ನೋ 49 ಅಂತ ಹೇಳಿ ನಾವೇನದ ಚೈನಾಕ ಮತ್ತ ಥೈಲ್ಯಾಂಡ್ ಸಿಂಗಾಪುರ ಇವು ಒಂದ್ 5 ರಾಷ್ಟ್ರಗಳಿಗೆ ಹೋಗಿ ಬಂದಿದೆ ಸರ್ ನಮ್ ಜೊತೆಗೆ ಬಂದು ರೀ ಒಂದ್ 45 ರೈತರು ಇದ್ರು ಒಂದ್ 4-5 ಆಫೀಸರ್ ಬಂದ್ರು ಫಸ್ಟ್ ಚೆಂಡು ಕೊಯ್ತು ಅಲ್ಲಿ ನಂತರ ಶಾಂಗಾಯ್ ಕೊಯ್ತು ಅಲ್ಲೆಲ್ಲ ನಮ್ಗೆಲ್ಲ ಕೃಷಿ ಬಗ್ಗೆ ಎಲ್ಲ ಮಾಹಿತಿ ಅಲ್ಲೆಲ್ಲ ತಿಳಿಸಿದ್ರು ಅಲ್ಲೆಲ್ಲ ಗೌರ್ಮೆಂಟ್ ಇದೆ ಜಮೀನ್ ಸರ್ ನಾವು ಟ್ರಾಕ್ಟರ್ ಹೊಡಿಬೇಕಾಯ್ತಂದ್ರೆ ಡಿಸೈಲ್ ನಾವೇ ಹಾಕೋಬೇಕು ಮತ್ತ ರಾಶಿ ಮಾಡ ಮಷೀನ್ ಇತ್ತಂದ್ರ ಆ ರಾಶಿ ಮಷೀನ್ ನಾವೇ ಎಣ್ಣೆ ಹಾಕ್ಬೇಕ್ರಿ ಅಲ್ಲಿಂದ ರಾಶಿ ನಾವು ಮನೆಗೆ ಒಯ್ಬೇಕಂತ ಇತ್ತಂದ್ರ ಅಲ್ಲಿ ಟ್ರಾಕ್ಟರ್ಗಳಿಗೆ ನಾವೇ ಎಣ್ಣೆ ಹಾಕ್ಬೇಕು ಉಳಿದೆಲ್ಲ ಸವಲತ್ ಸರ್ಕಾರೇ ಕೊಡ್ತದ ಸರ್ ಅಲ್ಲಿ ರೈತರಿಗೆಲ್ಲ ಮತ್ ಏನದ ಅರ್ಧ ಮಾಲ್ ತಗೋತಾರ ಅರ್ಧ ಮಾಲ್ ನಮ್ ಕೊಡ್ತಾರ ಅರ್ಧ ಮಾಲ್ ಅವ್ರು ತಗೋತಾರ ಅಲ್ಲಿದು ಒಂದೊಂದು ಬದ್ನಿಕಾಯಿ ನೋಡಿದ್ರ ಒಂದೊಂದು ಮಳ ಗೋಬಿ ನೋಡಿದ್ರ ಇಷ್ಟು ದಪ್ಪ ಒಂದ್ ಮಳ ಸರ್ ಉದ್ದ ಇಲ್ಲಿ ನಾವು ಗೋಲ್ ನೋಡ್ತೇವ್ ಅಲ್ಲಿ ಏನದ ಉದ್ದವ ಗೋಬಿ ಇವು ಹಸಿರುಗಾಯಿ ಆಗ್ಲಿ ಟಿಪ್ರಿಕಾಯಿ ಆಗ್ಲಿ ಹೀರಿಕಾಯಿ ಎರಡೆರಡ್ ಮಳ ಸರ್ ಉದ್ದ ಅಂದ್ರೆ ಇಷ್ಟು ದಪ್ಪ ಇದ್ರು ಬಿ ಅಲ್ಲಿ ಎಳಕೆ ಒಂದೊಂದ್ ಉಳ್ಳಾಗಡ್ಡಿ ದಿಡ್ ದಿಡ್ ಕೆಜಿ ಎರಡೆರಡ್ ಕೆಜಿ ಪಾವ್ ಪಾವ್ ಕೆಜಿ 300 ಗ್ರಾಮ್ ತಕ ಒಂದೊಂದ್ ಬಳ್ಳೊಳ್ಳಿ ಆಟ ದಪ್ಪರಿ ಥೈಲ್ಯಾಂಡ್ದಾಗ ಜಾಮದ ಕೈ ತಿಂದಿದೇವ್ ಸರ್ ನಮ್ ತಮ್ಮ ನಾವು ಒಂದ್ ಜಾಮದ ಕೈ ತಂದ ಕಟ್ ಮಾಡಿ ತಿಂದ ಬಳಕ ಅದ್ರ ಒಳಗೆ ಬೀಜಾನೇ ಬಿಲ್ಕುಲ್ ಕಡಿಮೆ ಇತ್ತು ಅದ್ರ ಒಳಗೆಲ್ಲ ಚೆಕ್ ಎಲ್ಲ ಅದು ಪವರ್ಫುಲ್ ಇದ್ದಂಗ ಮೆತ್ತಂದೇ ಹೆಚ್ಚಿಗೆ ಸರ್ ಆಯ್ತು ಸ್ವಲ್ಪ ಟೆಸ್ಟ್ ಬಿ ಚಲೋ ಆಯ್ತು ಬೆಳ್ಳಗಿತ್ತು ಅಂದ್ರೆ ಪಿಂಕ್ ಇದ್ದಿದಿಲ್ಲ ನಾವೇನದ ಬಂದರೊಳಗೆಲ್ಲ ನೀಲಿ ಗಿಡ ಮತ್ತ ನಿಂಬಿ ಗಿಡ ತೆಂಗಿನ ಗಿಡ ಟಿಪ್ರಿ ಕೈಗೆ ಬಿ ಗಿಡಗಳು ಮಾಡಿದ್ರು ಬಿ ಅವಕ್ಕೆಲ್ಲ ಇಲ್ಲಿ ತನಕ ಹಿಣ ಬಿ ಕೊಡದ್ಲೇ ನೀರ್ ಹಾಕ್ತೀನಿ ಸರ್ ನಮ್ ಮನುಷ್ಯರೇ ಅಂತ ಕೊಡದ್ಲೇ ನೀರ್ ಹಾಕ್ತೀರಿ ಪೈಪ್ ಹಚ್ಚಿದ್ರೆ ನೀರೇ ಬೀಳ್ತಾವಲ್ಲ ಅಲ್ಲಪ್ಪ ನಮ್ದು ಸ್ವಲ್ಪ ಮಹಿನ ಬೇಕಲ್ಲ ಈ ತರ ಮಾಡೋದಾಗ ಏನದ ನಾನು ಇಲ್ಲಿಯವರೆಗೆ BP ಇಲ್ಲ ಸುಗರ್ ಇಲ್ಲ ಹಾರ್ಟ್ ಇಲ್ಲ ಕ್ಯಾನ್ಸರ್ ಇಲ್ಲ ಮೊಳಕಾಲ್ ಬ್ಯಾನಿ ಇಲ್ಲ ತಲೆ ಡ್ಯಾಮೇಜ್ ಇಲ್ಲ ಹಿಣ ಕಣ್ಣುಗಳಿ ಚಸ್ಮಾ ಇಲ್ಲ ಎಲ್ಲಾ ಚಲೋ ಅದ ಕೃಷಿ ವಿಶ್ವವಿದ್ಯಾಲಯ ನಮಗೊಂದ್ ದೇವ್ರ ಗುಡಿ ಅಂತ ತಿಳಿದಿದ್ದೆವು ಅಗ್ರಿಕಲ್ಚರ್ ಆಫೀಸ್ ಅಂದ್ರೆ ನಮ್ ದೇವ್ರ ಗುಡಿ ಅಂತ ತಿಳಿದಿದ್ದೆವು ಹಿಂದಕಿನವ್ರು ಅವ್ರೆಲ್ಲ ನವಣಿ ಅಕ್ಕಿ ಬರಿಗಿನ ಅಕ್ಕಿ ಹಾರ್ಕ ಬುರ್ಕಿ ನಮ್ಗೆ ನಮ್ ತಾಯಿಯವರು ಕಳವಿ ಅಕ್ಕಿ ಉಣಿಸ್ತಿದಿಲ್ಲ ಸರ್ ಹುರ್ಕಿ ಅಕ್ಕಿ ಉಣ್ಬೇಕು ಇದ್ರ ಬಾನ ಬಹಳ ಚಂದ ಆತದ ಇದ್ರಾಗ ಹಸಿ ಹಾಲು ಬಹಳ ನುಂಗ್ತದ ಅಂದಿ ನಮ್ಗ ಬುರ್ಕಿ ಬಾನ ಕುಟ್ಟಿಸಿ ಅದೇ ಅಕ್ಕಿ ಮಾಡಿ ಅದ್ರದಾಗೆ ಎಮ್ಮಿ ಹಸಿ ಹಾಲು ಹಾಕಿ ನಮ್ ತಾಯಿಯವ್ರು ನಮ್ ಉಣಸೋದು ಹಿಣ ನಮ್ ಶರೀರ ಗಟ್ಟಿ ಅದ ಅಂತ ನಮ್ ತಾಯಿ ನೆನ್ಕೋದ್ ನಾ ಬಹಳ ಖುಷಿದಿಂದ ಹೇಳ್ತೀನಿ ಸರ್ ಈ ಮಾತು ಈಗ ನನ್ನ ಮನ್ಯಾಗ ಹಿಣ ಆದ್ರಬಿ ನಾ ಎಲ್ಲರೆ ಹೋದ ಮಾಡ್ದ ನಮ್ಮಲ್ಲಿ ಬಿತ್ತಿಲ್ಲ ಆಗಿಲ್ಲ ಅಂದ್ರ ಕೃಷಿ ಮೇಳಕ್ ಹೋದಾಗ ಅಲ್ಲಿ ಏನದ ನಮ್ಗೆ ಏನೇನ್ ಸ್ವಲ್ಪ ಒಳ್ಳೆ ಸಿಗ್ತದ ಅದು ಏನದ ತರ ಅಂತದು ಹಿಣ ಆದ್ರಬಿ ಸರ್ ನಾ ರಾಗಿದು ಹಿಟ್ಟು ತರ್ತೀನ್ರಿ ಹಿಟ್ಟು ತಂದಿ ಮುಂಜಾನೆ ಏನದ